ಮುಖ್ಯವಾದಂಥದ್ದು, ಹೌದು ಅಂದರೆ ಈ ರಸವನ್ನು ತೆಗೆದು ಬಳಸುವಂಥದ್ದು. ಹೌದು ಹೌದು ಮುಖ್ಯವಾಗಿ ಈ ಒಂದು ಹಣ್ಣಿನ ಪಾನೀಯದ ತಯಾರಿಕೆ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ? ಖಂಡಿತವಾಗಿ. ಸಾಮಾನ್ಯವಾಗಿ ನಮ್ಮ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ತುಂಬ ವಿಧದ ಹೈಬ್ರಿಡ್ ತಳಿಗಳು ಬಂದಿದ್ದಾವೆ. ಸೊ ಅವರು ಹೆಚ್ಚಾಗಿ ಈ ಒಂದು ಬೀಜಕ್ಕೆ ಹೆಚ್ಚಿನ ಬೆಲೆ ಇರೋದ್ರಿಂದ ಕಲ್ಲಂಗಡಿ ಹಣ್ಣನ್ನು ಬೆಳೆದು ಅದರಿಂದ ಒಂದು ಬೀಜವನ್ನು ತಗೊಂಡ್ಬಿಟ್ಟು ಉಳಿದಿದ್ದ ಪೂರ್ತಿ ಹಣ್ಣನ್ನು ಬಿಸಾಕ್ತಾರೆ. ಇದು ತುಂಬ ನಷ್ಟದ ವಿಷಯ. ಸೊ ಈ ರೀತಿ ಒಂದು ಬೀಜಕ್ಕಾಗಿ ಬೆಳೆದರೂ ಸಹ ಆ ಬೀಜವನ್ನು ತೆಗೆದ ನಂತರ ಉಳಿಯುವಂಥ ಕೆಂಪು ತಿರುಳಿನಿಂದ ರಸವನ್ನು ತಯಾರಿಸ್ಕೊಳ್ಬೋದು, ಜ್ಯೂಸ್ ತಯಾರಿಸ್ಬೋದು. ಆ ನಂತರ ಉಳಿದ ಸಿಪ್ಪೆಯಿಂದ ಹಣ್ಣಿನ ಕ್ಯಾಂಡಿ ಮತ್ತು ಉಪ್ಪಿನಕಾಯನ್ನು ತಯಾರಿಸ್ಕೊಳ್ಬೋದು. ಇದರಲ್ಲಿ ಮೊದಲನೇದಾಗಿ ಈಗ ಹಣ್ಣಿನ ಜ್ಯೂಸ್ ಅಥವಾ ರಸವನ್ನು ಹೇಗೆ ತಯಾರಿಸ್ಕೊಳ್ಬೋದು ಅನ್ನೋದ್ರ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ಹೇಳ್ತೀನಿ. ಇದನ್ನು ನಾವು ರಸವನ್ನು ಮಾಡಬೇಕು ಅಂದರೆ ಹೇಗಪ್ಪ ಮಾಡಿಕೊಳ್ಬೇಕು ಅಂದರೆ, ಫಸ್ಟು ಪೂರ್ತಿ ಹಣ್ಣಾಗಿರೋಂಥ ಹಣ್ಣುಗಳನ್ನು ಆಯ್ಕೆ ಮಾಡಿಕೊಳ್ಬೇಕು. ಅದನ್ನು ನೀರಲ್ಲಿ ತೊಳಿಬೇಕು. ತೊಳೆದ ನಂತರ ಹಣ್ಣನ್ನು ಮಧ್ಯದಲ್ಲಿ ಕತ್ತರಿಸಿಬಿಟ್ಟು ಮತ್ತೆ ಚಿಕ್ಕ ಚಿಕ್ಕ ತುಂಡುಗಳಾಗಿ ಕತ್ತರಿಸ್ಕೊಳ್ಬೇಕು. ಆ ನಂತರ ಅದರಲ್ಲಿ ಇರೋಂಥ ಬೀಜಗಳನ್ನು ಬೇರ್ಪಡಿಸ್ಕೊಂಡ್ಬಿಟ್ಟು ಆ ಕೆಂಪು ತಿರುಳನ್ನು ಬೇರ್ಪಡಿಸ್ಕೊಂಡ್ಬಿಟ್ಟು ಆ ಕೆಂಪು ತಿರುಳನ್ನು ಒಂದು ಮಿಕ್ಸಿಯಲ್ಲಿ ಹಾಕಿ ರುಬ್ಬೋದ್ರಿಂದ ನಮಗೆ ಗಟ್ಟಿಯಾದಂಥ ಒಂದು ರಸ ಬರುತ್ತೆ. ಸಾಮಾನ್ಯವಾಗಿ ಈ ಒಂದು ರಸವನ್ನು ನಾವು ಅನಲೈಸ್ ಮಾಡಿದ್ದೇ ಆದರೆ, ವಿಶ್ಲೇಷಣೆ ಮಾಡಿದ್ದೇ ಆಗಿದರೆ ಅದರಲ್ಲಿ 7-8% ನೀರಿನಲ್ಲಿ ಕರಗುವಂಥ ಘನ ವಸ್ತುಗಳಿರುತ್ತೆ. ಆದರೆ ಹುಳಿ ಅಂಶ ತುಂಬ ಕಡಿಮೆ ಇರುತ್ತೆ, 0.1 ಅಥವಾ ಅದಕ್ಕಿಂತ ಕಡಿಮೆ ಇರುತ್ತೆ. ಶೇಕಡ 0.1 ಕಡಿಮೆ ಇರುತ್ತೆ. ಹಾಗಾಗಿ ಸಕ್ಕರೆ ಅಂಶ ಕಲ್ಲಂಗಡಿ ಹಣ್ಣಿನಲ್ಲಿ ಜಾಸ್ತಿ ಇಲ್ಲದೇ ಇದ್ರೂ ಸಹ ಅದರಲ್ಲಿ ಹುಳಿ ಅಂಶ ತುಂಬ ಕಡಿಮೆ ಇರೋದ್ರಿಂದ ನಾವು ಈ ಹಣ್ಣನ್ನು ತಿಂದಾಗ ನಮಗೆ ಹೆಚ್ಚು ಸಿಹಿ ಅನಿಸುತ್ತೆ. ನಿಜ. ಹಾಗಾಗಿ ನಾವು ಈ ಒಂದು ರಸವನ್ನು ಏನು ಕೆಂಪು ತಿರುಳಿನಿಂದ ತಯಾರು ಮಾಡಿಕೊಂಡಿದ್ವಿ, ಸೊ ಅದರಲ್ಲಿ ಎಷ್ಟು ಘನವಸ್ತುವಿದೆ, ಎಷ್ಟು ಹುಳಿ ಅಂಶ ಇದೆ ಅಂತ ನೋಡ್ಕೊಳ್ಬೇಕು. ಆ ನಂತರ ಈ ಒಂದು ಸಕ್ಕರೆ ಅಂಶವನ್ನು, ನೀರಿನಲ್ಲಿ ಕರಗುವಂಥ ಘನವಸ್ತುಗಳನ್ನು ಸುಮಾರು 15%ಕ್ಕೆ ತರಬೇಕು. 15 ಬರೋವರೆಗೆ ನಾವು ಸಕ್ಕರೆಯನ್ನು ಹಾಕಬೇಕು. ಸಕ್ಕರೆ ಹಾಕೋದ್ರ ಮೂಲಕ ಘನ ಪದಾರ್ಥವನ್ನು ಜಾಸ್ತಿ ಮಾಡಬೇಕು. ಅಂದರೆ ಸುಮಾರು ಅಂದಾಜು ಎಷ್ಟು ಹಾಕ್ಬೋದಪ್ಪ ಅಂದರೆ, ನಾವು ಒಂದು ಹಣ್ಣಿನಲ್ಲಿ 7-8% ಸಕ್ಕರೆ ಅಂಶ ಇದ್ರೆ ಅಥವಾ 7-8° TSS ಅಂತ ಏನು ಹೇಳ್ತೀವಿ ಅದಿದ್ರೆ, ನಾವು 15% ಬೇಕು ಅಂದ್ರೆ ಸುಮಾರು 7-8% ಅಷ್ಟು ಅದಕ್ಕೆ ಸಕ್ಕರೆ ಸೇರಿಸಬೇಕಾಗತ್ತೆ. ಆ ಸಕ್ಕರೆ ಸೇರಿದ ನಂತರ ಹುಳಿ ಅಂಶನ ನಾವು ಜಾಸ್ತಿ ಮಾಡಬೇಕಾಗತ್ತೆ. ಅದು 0.3%ಕ್ಕೆ ಬರಬೇಕು. ನಾನು ಮೊದಲೇ ಹೇಳಿದೆ ಅದರಲ್ಲಿ 0.1%ರಷ್ಟು ಮಾತ್ರ ಇರುತ್ತೆ. ಹಾಗಾಗಿ 0.2%ರಷ್ಟು ಹುಳಿ ಅಂಶವನ್ನು ಸೇರಿಸಬೇಕಾಗತ್ತೆ. ಈ ಹುಳಿ ಅಂಶ ಹೇಗಪ್ಪ ಸೇರಿಸೋದು ಅಂದರೆ, ನಾವು ಇದನ್ನ ನಿಂಬುಪ್ಪು ಅಥವಾ ಸಿಟ್ರಿಕ್ ಆ್ಯಸಿಡ್ ಅಂತ ಏನು ಹೇಳ್ತೀವಿ ಅದು ಬಿಳಿ ಪೌಡರ್ ಫಾರ್ಮಲ್ಲಿ ಸಿಗುತ್ತೆ. ಇದನ್ನು ತಗೊಂಡ್ಬಿಟ್ಟು ನಾವು 1 kg ಜ್ಯೂಸ್ ಇದ್ರೆ 2 gram ನಿಂಬುಪ್ಪನ್ನು ತಗೊಂಡ್ಬಿಟ್ಟು ಅದನ್ನು ಕುಡಿಯ ನೀರಿನಲ್ಲಿ ಕರಗಿಸ್ಕೊಂಡ್ಬಿಟ್ಟು ನಾವು ಮೊದಲೇ ಮಿಕ್ಸಿಯಲ್ಲಿ ಹಾಕಿ ಏನು ಒಂದು ರಸವನ್ನು ಜ್ಯೂಸನ್ನು ತಯಾರು ಮಾಡಿ ಇಟ್ಕೊಂಡಿದ್ವಿ ಅದರಲ್ಲಿ ಪೂರ್ತಿಯಾಗಿ ಮಿಶ್ರಣ ಮಾಡಬೇಕಾಗತ್ತೆ. ಇದರ ಜೊತೆಗೆ ಇನ್ನೂ ಒಂದು ಒಳ್ಳೆಯ ರುಚಿ ಬರಲಿಕ್ಕಾಗಿ ಹಾಗೂ ನಮ್ಮ ದೇಹಕ್ಕೆ ಸುಲಭವಾಗಿ ಜೀರ್ಣ ಆಗಲಿಕ್ಕಾಗಿ ನಾವು ಇದಕ್ಕೆ ಶುಂಠಿಯನ್ನು ಸಹ ಸೇರಿಸ್ಬೋದು. ಸೊ ಈ ಶುಂಠಿಯನ್ನು ಎಷ್ಟಪ್ಪ ಸೇರಿಸ್ಬೋದು ಅಂದರೆ ಸುಮಾರು 3-5% 3-5% ಶುಂಠಿಯನ್ನು ತಗೊಂಡ್ಬಿಟ್ಟು ಅದನ್ನು ತೊಳೆದುಬಿಟ್ಟು ಅದರ ಸಿಪ್ಪೆ ತೆಗೆದುಬಿಟ್ಟು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ಮಿಕ್ಸಿಯಲ್ಲಿ ಹಾಕಿ ನಾವು ರುಬ್ಬಿಕೊಂಡ್ಬಿಟ್ಟು ಅದನ್ನು ಸೋಸ್ಕೊಂಡ್ಬಿಟ್ಟು ಅದರಿಂದ ಬರುವಂಥ ಆ ಒಂದು ಸಾರವನ್ನು ಮಾತ್ರ ತೆಗೆದುಕೊಂಡ್ಬಿಟ್ಟು ಅದನ್ನು ನಾವು ಮೊದಲೇ ತಯಾರಿಸ್ಕೊಂಡಂಥ ಕಲ್ಲಂಗಡಿ ಹಣ್ಣಿನ ರಸ ಕ್ಕೆ ಸೇರಿಸ್ಬಿಟ್ಟು ಅದಕ್ಕೆ ಮಿಶ್ರಣ ಮಾಡಬೇಕು. ಇದಾದ ನಂತರ ನಾವು ಅದನ್ನು ಆ ದಿನ ಉಪಯೋಗಿಸ್ತೀವಿ ಅಂದರೆ ಅದನ್ನೇ ನಾವು ಕಪ್ಪಿನಲ್ಲಿ ಹಾಕ್ಕೊಂಡ್ಬಿಟ್ಟು ಬಳಸಲಿಕ್ಕೆ ಉಪಯೋಗಿಸ್ಕೊಳ್ಬೋದು. ಇಲ್ಲ ನಾವು ಕೆಲವು ದಿನ ಸಂಗ್ರಹಣೆ ಮಾಡಿಟ್ಕೊಳ್ತೀವಿ ಅಥವಾ ನಾವು ಅದನ್ನು ಬಾಟಲ್ ಮಾಡಿಬಿಟ್ಟು ಬೇರೆ ಕಡೆಗೆ ಕಳಿಸ್ಬಿಟ್ಟು ಮಾರುಕಟ್ಟೆ ಮಾಡ್ತೀವಿ ಅಂದರೆ ಅದಕ್ಕೆ ಪುನಃ ಸಂಸ್ಕರಣೆ ಬೇಕಾಗತ್ತೆ. ಸೊ ಇದನ್ನು ಹೇಗಪ್ಪ ಮಾಡೋದು ಅಂದರೆ, ಶಾಖವನ್ನು ಕೊಡುವ ಮೂಲಕ ಸಂಸ್ಕರಣೆ ಮಾಡಬೇಕು. ಇದರಲ್ಲಿ ಒಂದು ಮುಖ್ಯ ಅಂಶ ಏನಪ್ಪ ಅಂದರೆ, ನಾವು ಯಾವುದೇ ಒಂದು ರಾಸಾಯನಿಕ ಸಂರಕ್ಷಕವನ್ನು ಈ ಒಂದು ರಸದಲ್ಲಿ ಉಪಯೋಗಿಸ್ತಾ ಇಲ್ಲ. ಸೊ ಅಂದರೆ ನಾವು ಏನು ಒಂದು ರಸವನ್ನು ತಯಾರು ಮಾಡಿಕೊಂಡಿದ್ದೀವಿ, ಸಕ್ಕರೆ ಸಿಟ್ರಿಕ್ ಆ್ಯಸಿಡ್ ಮತ್ತು ಶುಂಠಿ ಸಾರವನ್ನು ಸೇರಿಸ್ಬಿಟ್ಟು ಮಾಡಿದ್ದೀವಿ, ಅದನ್ನು ನಾವು ಒಂದು ಪಾತ್ರೆಯಲ್ಲಿ, ಸ್ಟೀಲ್ ಪಾತ್ರೆಯಲ್ಲಿ ತೊಗೊಂಡ್ಬಿಟ್ಟು ಅದು ಕುದಿಲಿಕ್ಕೆ ಬರೋವರೆಗೆ ಕಾಯಿಸಬೇಕಾಗತ್ತೆ. ಅದೇ ಸಂದರ್ಭದಲ್ಲಿ ಇನ್ನೊಂದು ಪಾತ್ರೆಯಲ್ಲಿ ನೀರನ್ನು ಹಾಕಿಬಿಟ್ಟು ಅದನ್ನು ಕಾಯಿಸಿಬಿಟ್ಟು ಅದಕ್ಕೆ ಶುದ್ಧೀಕರಿಸಿದಂಥ ಚಿಕ್ಕ ಚಿಕ್ಕ 200 ಅಥವಾ 250 ml ಇರೋವಂಥ ಬಾಟ್ಲುಗಳನ್ನ ಹಾಕಿಬಿಟ್ಟು ಸುಮಾರು ನೀರು ಕುದಿಯೋವರೆಗೆ ಬರೋವರೆಗೆ ಕಾಯಿಸಬೇಕು. ನಾವು ಹೀಗೆ ಮಾಡೋದ್ರಿಂದ ಆ ಬಾಟ್ಲಲ್ಲಿ ಏನಾದರೂ ಸೂಕ್ಷ್ಮಾಣು ಜೀವಿಗಳಿದ್ದರೆ

ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ. ಇದು ಕೊಡುತ್ತೆ ಎಲ್ಐಸಿ ಏಜೆಂಟ್ ಆಗುವ ತರಬೇತಿ. ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಫೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ ಡಾಟ್ ಇನ್ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕುಶಾಲಿ ಹಮಾರಿ. ನಿಧನ ಸುದ್ದಿ. ಮೂಲತಃ ದೊಡ್ಡ ಪುಲಿಕೋಟು ಕಾರಳನ ಮಡಿಕೇರಿ ಕಾವೇರಿ ಲೇಔಟ್ನಲ್ಲ ವಾಸವುಳ್ಳ ನಿವೃತ್ತ IGR ಕರವಂಡ ಶಂಭುತ್ತಯ್ಯ ಇಂದು ಮರಣಪಟ್ಟಿದೆ. ಎಳುತ್ತಂಜಿ ಬೈತ್ರ ಕರವಂಡ ಶಂಭುತ್ತಯ್ಯ ಅಂಗಡಿ ಹಾಕಿರ್ಕಾರೆ ನಾಳೆ ಮಜ್ಜಂತ್ರ ಮೀದ ಮಡಿಕೇರಿ ಕೊಡೋ ಸಮಾಜಕ್ಕೆ ಹಾಕೊಳ್ಳೋ ತಣಪ ಅಂದು ಒಕ್ಕಾರ ಅರಿಸಿ ಇಟ್ಟಿದ್ದೆ. ಮಡಿಕೇರಿ ಇಬ್ನ ಬೆಳವಾಡಿ ಗ್ರಾಮತ್ರ ನಂದಿ ನೆರವಂಡ ಟಿ ಸೋಮಯ್ಯ ಅಂಗಡ ಪೊಣ್ಣ ಸೋಮಚ್ಚಿ ಪಾಲು ಹಿಂಗ ನೀನಂದು ಮರಣಪಟ್ಟಿದೆ. ಎಳುತ್ತೇಳು ಬೈತ್ರ ನಂದಿ ನೆರವಂಡ ಸೋಮಚ್ಚಿ ಪಾಲು ತಾಮನೆ ನಾಪೋಕ್ಲು ಬೇತು ಕೊಂಡಿರ ಆಕಿರ ಕಾರ್ಯ ನಾಳೆ ಪಲಕ 11 ಗಂಟೆಗೆ ಸ್ವಂತ ಮನೆಯಲ್ಲಿ ನಡಪ. ಮೂಲತಃ ಬಾಡಗ ನಿವಾಸಿ ಮಡಿಕೇರಿ ಗೌಳಿಬೀದಿಯಲ್ಲಿ ವಾಸವಿದ್ದ ನಡುಬಿಟ್ಟಿರ ವಾಸು ಸುಬ್ಬಯ್ಯ ಅವರು 80ನೇ ವರ್ಷ ಪ್ರಾಯದಲ್ಲಿ ಇಂದು ನಿಧನರಾದರು. ಮೃತರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ ಮಡಿಕೇರಿ ಗೌಡ ರುದ್ರಭೂಮಿಯಲ್ಲಿ ನಡೆಯಲಿದೆ. ನಿಧನ ಸುದ್ದಿ ಕೇಳಿದರೆ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜಂಪಿ. ಪ್ರಾಯೋಜಕರು ಅಂಬೇಕಲ್ಲು ಶ್ರೀ ಕುಶಾಲಪ್ಪ, ಶ್ರೀಮತಿ ಸುಶೀಲಾ, ಮಕ್ಕ ಜೀವನ್, ನವೀನ್, ವಿನೋದ್ ಹಂಗೆ ಸಂಸಾರ. ಸುದ್ದಿ ಜಂಪೆ ಓದ್ತಾ ಇರೋ ಪುದಿಯ ನೆರವನ ಸ್ವಾತಿ ರಶೀದ್. ಜಂಪೆನ ವಿವರ. ಚಳಿಗಾಲ ಹೋಗಿ ಬೇಸಿಗೆ ಸುರಾಗ್ತಿದ್ದ ಹಂಗೆ ಈ ಬಿಸಿಲಿನ ಊರಿಗೆ ಅರಣ್ಯ ಪ್ರದೇಶಗಳಲ್ಲಿ ಕಾಡ್ಗಿಚ್ಚಿನ ಭಯ ಹೆಚ್ಚಾಗ್ತಿದ್ದ. ಅದರಲ್ಲೂ ರಸ್ತೆ ಕಡೆಗಳಲ್ಲಿ ಮೀಸಲು ಅರಣ್ಯ ಪ್ರದೇಶಗಳಲ್ಲಿ ಹೆಚ್ಚಿನ ಮುಂಜಾಗ್ರತೆ ವಹಿಸೋಕ್ಕೂ ಈ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಈ ಸಂಬಂಧ ಕೆಲಸ ಮಾಡ್ತಾ ಇದ್ದ. ಕೊಡಗು ಮೈಸೂರು ಗಡಿ ಭಾಗದ ಬಾಗಲಿ ಅನಾಹುತ ಆಗದಂಗೆ ಹೆಚ್ಚಿನ ಎಚ್ಚರ ವಹಿಸೋಕ್ಕೂ ಹಂಗೆ ಪ್ಲಾಸ್ಟಿಕ್ ವಸ್ತುಗಳನ್ನ ಅರಣ್ಯ ಪ್ರದೇಶಗಳನ್ನ ಬಿಸಾಡೋದನ್ನ ಪೂರ್ತಿ ನಿಷೇಧ ಮಾಡಿದ್ದು. ನಿಯಮ ಮೀರಿ ನಿರ್ಬಂಧಿತ ಜಾಗಗಳಲ್ಲಿ ವಾಹನಗಳನ್ನ ನಿಲ್ಲಿಸೋದು, ರಸ್ತೆ ಕಡೆಗಳಲ್ಲಿ ಪ್ಲಾಸ್ಟಿಕ್ ವಸ್ತುಗಳನ್ನ ಬಿಸಾಡ್ದು ಕಂಡು ಬಂದರೆ ಅಂಥವಕ್ಕೆ ಅರಣ್ಯ ಇಲಾಖೆ ವತಿಯಿಂದ ದಂಡ ವಿಧಿಸಲಾದೆ. ಹಂಗೆ ಮತ್ತಿಗೂಡು ಅರಣ್ಯ ವ್ಯಾಪ್ತಿಲಿ ಚೆನ್ನಂಗಿ ಭಾಗಗಳಲ್ಲಿ ಅರಣ್ಯ ಪ್ರದೇಶಗಳು ಹೆಚ್ಚಾಗಿರೋ ಹಿನ್ನೆಲೆಯಲ್ಲಿ ಹೆಚ್ಚುವರಿಯಾಗಿ 65 ಬೆಂಕಿ ಕಾವಲುಗಾರರು ಹಂಗೆ ಈ ವ್ಯಾಪ್ತಿಲಿ 5 ವಾಚ್ ಟವರ್ಗಳನ್ನ ನಿರ್ಮಿಸಿದ್ದು. ಬೆಂಕಿಯ ಸಂಭವ ಕಂಡುಬಂದರೆ ನಾಗರಿಕರು ಅರಣ್ಯ ಇಲಾಖೆಗೆ ಕೂಡಲೇ ಮಾಹಿತಿ ಕೊಡಕೂತ ಮತ್ತಿಗೋಡು ವನ್ಯಜೀವಿ ವಿಭಾಗದ RFO ದೇವರಾಜ್ ಅವು ತಿಳಿಸಿದಳು. ಕನ್ನಡ ಪುಸ್ತಕ ಪ್ರಾಧಿಕಾರ, ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ಬ್ಯಾರೆ ಬ್ಯಾರೆ ಸಂಘ ಸಂಸ್ಥೆಗಳ ಕೂಡುಕೂಟಲಿ ನಾಳೆ ಹೊತ್ತಾರೆ 11 ಗಂಟೆಗೆ ಮಡಿಕೇರಿ ಪತ್ರಿಕಾ ಭವನದಲ್ಲಿ ಕನ್ನಡ ಪುಸ್ತಕ ಪ್ರಾಧಿಕಾರದ ಯೋಜನೆ ಮನೆಗೊಂದು ಗ್ರಂಥಾಲಯ ಕರಪತ್ರ ಬಿಡುಗಡೆ ಹಂಗೆ ಕನ್ನಡ ಪುಸ್ತಕ ಪ್ರಾಧಿಕಾರದ ಜಿಲ್ಲಾ ಜಾಗೃತ ಸಮಿತಿ ಸದಸ್ಯರಿಗೆ ನೇಮಕಾತಿ ಪತ್ರ ವಿತರಣೆ ಕಾರ್ಯಕ್ರಮ ನಡೆದಿದೆ. ಕರ್ನಾಟಕ ಸರ್ಕಾರದ ವಸತಿ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳಾದ ಕೆಪಿ ಮೋಹನ್ ಅವರ ಸಮ್ಮುಖಲಿ, ಜಿಲ್ಲಾಧಿಕಾರಿ ಮತ್ತು ಬ್ಯಾರೆ ಬ್ಯಾರೆ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಸಮ್ಮುಖಲಿ ಪೊನ್ನಂಪೇಟೆ ಸಾಮರ್ಥ್ಯ ಸಭಾಭಾಡೆಯಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೆದ. ಈ ಹೊತ್ತಲ್ಲಿ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಗ್ರಾಮ ಪಂಚಾಯಿತಿ ವ್ಯಾಪ್ತಿನ ಮನೆ ಇಲ್ಲದ ಹಂಗೆ ಹಕ್ಕುಪತ್ರ ಸಿಗದ 3,000 ಕುಟುಂಬಗಳಿಗೆ ಹಕ್ಕುಪತ್ರದೊಟ್ಟಿಗೆ ಮನೆ ಹಂಗೆ ಮನೆ ಕಟ್ಟಿಗೆ ವ್ಯವಸ್ಥೆಯನ್ನ ಮಾಡುವಂಗೆ ವಿರಾಜಪೇಟೆ ಕ್ಷೇತ್ರ ಶಾಸಕರಾದ ಎಸ್ ಪೊನ್ನಣ್ಣವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು 2024 ಮತ್ತು 2025ನೇ ಅಗ್ನಿಶಾಮಕ ಸೇವಾ ಸಪ್ತಾಹದ ಪ್ರಯುಕ್ತ ಕೊಡುವ ಸೇವಾ ಪ್ರಶಸ್ತಿಗೆ ಮಡಿಕೇರಿ ಅಗ್ನಿಶಾಮಕ ಕಚೇರಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದ ನಾಗರಾಜ್ ಎನ್ ಪಲ್ಲೇದ್ ಅವು ಈ ಪ್ರಶಸ್ತಿಗೆ ಭಾಜನರಾಗೋಳು. ಮಡಿಕೇರಿ ರಾಷ್ಟೀಯ ಹೆದ್ದಾರಿ 275 ಸರಪಳಿ 78 ಕಿಲೋಮೀಟರ್ ರಿಂದ 125 ಕಿಲೋಮೀಟರ್ ಮುಟ್ಟ ಆಯ್ದ 21 ಭಾಗಗಳಲ್ಲಿ ಕಟ್ಟಿಗೆ ಹೊರಟಿರುವ ರಕ್ಷಣಾ ತಡೆಗೋಡೆಗಳ ಭೂಮಿ ಪೂಜೆ ಇದೇ ತಾರೀಕು 25 ಮಧ್ಯಾಹ್ನ 12:30 ನಡೆದಿದೆ. ಈ ಭೂಮಿ ಪೂಜೆನ ಸಂಸದರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರವು ಉದ್ಘಾಟನೆ ಮಾಡುವೆ. ಅಂತಾರಾಷ್ಟೀಯ ಸೇವಾ ಸಂಸ್ಥೆಯಾಗಿರುವ ರೋಟರಿ ಸಂಸ್ಥೆ ಸ್ಥಾಪನೆಯಾಗಿ 121 ವರ್ಷಗಳಾಗಿರುವ ಸಂಭ್ರಮಲಿ ರೋಟರಿ ಸಮ್ಮೇಳನ ಹೆಸರಲ್ಲಿ ರೋಟರಿ ದಿನಾಚರಣೆ ಮಿಸ್ಟಿ ಹಿಲ್ಸ್ ಮತ್ತು ಪಿರಿಯಾಪಟ್ಟಣ ಮಿಡ್ ಟೌನ್ ರೋಟರಿ ಸಂಸ್ಥೆಗಳಿಂದ ನಾಳೆ ಆಚರಣೆ ನಡೆದಿದೆ. ಹಾಗೆ ರೋಟರಿ ದಿನಾಚರಣೆ ಪ್ರಯುಕ್ತ ಮಡಿಕೇರಿಯಲ್ಲಿ ರೋಟರಿ ಮಿಸ್ಟಿ ಹಿಲ್ಸ್ ಮತ್ತು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ವತಿಯಿಂದ ನಾಳೆ ಮಹಿಳೆಯರಿಗಾಗಿ ರಕ್ತದಾನ ಶಿಬಿರ ಹಾಗೆ ಕೃತಕ ಕಾಲು ಜೋಡಣಾ ಶಿಬಿರನ ಏರ್ಪಾಟ್ ಮಾಡಿಯಳು. ಇಲ್ಲಿಗೆ ಸುದ್ದಿ ಜುಂಪೆ ಮುಕ್ತ. ಸುದ್ದಿ ಜುಂಪೆ ಪ್ರಸಾರಾತ್.

ರೋಟರಿ ದಿನಾಚರಣೆ ಮಾರಿಪತ್ತು ಮಡಿಕೇರಿಯ ರೋಟರಿ ಮಿಸ್ಟಿ ಹಿಲ್ಸ್ ಪಿನ್ಯ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಆದ ನೆಲೆ ನಾಳೆ ಪೊಮ್ಮಕ್ಕಕ್ಕೆ ಚೌರ್ಯದಾನ ಶಿಬಿರ ಪಿನ್ಯ ಕೃತಕ ಕೈಕಾಲ್ ಜೋಡಣೆರ ಶಿಬಿರ ಮಡಿಕೇರಿಯ ರೋಟರಿ ಸಭಾ ಪಾಡಲಿ ನಡಪ. ದೇಶತ್ರ ಸಮುದ್ರ ಗಡಿನ ಕಾತು ರಕ್ಷಣೆ ಮಾಡೋ ಪೆರ್ಮೆರ ಭಾರತೀಯ ನೌಕಾಪಡೆ ಇಂಡಿಯನ್ ನೇವಿಲ್ ಅಧಿಕಾರಿಯಾಯಿತು. ವೃತ್ತಿ ಜೀವನ ಶುರು ಮಾಡುವಕ್ಕೆ ಇರಾದೆ ಉಳ್ಳ ಯುವ ಜನತೆಲಿ ಶಾರ್ಟ್ ಸರ್ವಿಸ್ ಕಮಿಷನ್ SSC ಅಡಿಲು ಒಟ್ಟು 260 ಸಬ್ ಲೆಫ್ಟಿನೆಂಟ್ ಹುದ್ದೆಕ್ಕೆ ನೇಮಕಾತಿಕ್ಕೆ ನೌಕಾಪಡೆ ಅಧಿಸೂಚನೆಯನ್ನು ಪೊಡಚಿಟ್ಟಿತ್ತು. ಈ ನೇಮಕಾತಿಲಿ ಅಭ್ಯರ್ಥಿಯ ಏದೆ ಲಿಖಿತ ಪರೀಕ್ಷೆ ಇಪ್ಪಲೆ. ಅಭ್ಯರ್ಥಿಯ ಜನವರಿ